ಇದರಲ್ಲಿ ಒಂದು ನಾಲ್ಕು ವೆರೈಟಿ ಮಾಡ್ತೀವಿ. ಒಂದು BSS 1 ಅಂತ, ಅದು ಸೀಡ್ಲಿಂಗ್ ಪ್ಲಾಂಟ್. ಮತ್ತೆ ಕಟ್ಟಿಂಗ್ಸ್ ಅಲ್ಲಿ ATK ಅಂತ ಒಂದು ಇದೆ, B661, 2024, 2025. ಈ ನಾಲ್ಕು ವೆರೈಟಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಪ್ಲಾಂಟೇಷನ್ ಅಲ್ಲಿ ಕೂಡ ಮುಖ್ಯ ಜಮೀನಲ್ಲಿ ಕೂಡ ಇದು ನಾಲ್ಕು ವೆರೈಟಿಗಳು ಬೆರೀತಾ ಇದ್ದೀರಾ? ಇದೆ. ವೆರೈಟಿಗಳು ತುಂಬಾ ಇದೆ ಇನ್ನು, ಬಟ್ ನಾವು ಮಾಡ್ತಾ ಇರೋದು ಈ ನಾಲ್ಕು ವೆರೈಟಿ, ನಾಲ್ಕು ವೆರೈಟಿಗಳು ಮಾತ್ರ. ಇದರಲ್ಲಿ ಈಗ ಬೇಡಿಕೆ ಇರತಕ್ಕಂಥದ ಅಥವಾ ಏನು ಅವರ ಒಂದು ಗೈಡ್ ಲೈನ್ಸ್, ಟೀ ಬೋರ್ಡ್ ಅವರ ಒಂದು ಮಾರ್ಗಸೂಚಿ ಮೇಲೆ ಮಾಡ್ತಾ ಇದ್ದೀರಾ? ಇದು ಟೀ ಬೋರ್ಡ್ ಅವರ ಮಾರ್ಗಸೂಚನೆ ಇದೆ, ಬೇಡಿಕೆ ಅಲ್ಲ. ಇದರಲ್ಲಿ ಈ B661 ಅಂತ ಹೇಳೋದ್ರಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ, ATKಲ್ಲೂ ಜಾಸ್ತಿ ಇದೆ. ಮತ್ತೆ ಕೆಲವೊಂದು BSS 1 ಯಾಕೆ ಹಾಕ್ತೀವಿ ಅಂತ, ಅದು ಡ್ರೌಟ್ ರೆಸಿಸ್ಟೆಂಟ್ ಪ್ಲಾಂಟ್, ಅಂದ್ರೆ ಸ್ವಲ್ಪ ಮಳೆ ಕಮ್ಮಿ ಕಡಿಮೆ ಆದ್ರೂ ಅದು ತಡ್ಕೊಳ್ತದೆ. ಬಾಕಿ ಕಟ್ಟಿಂಗ್ಸ್ ಗಳು ಅಷ್ಟು ನಮಗೆ ಅದಕ್ಕೆ ಸಬ್ಸಾಯಿಲ್ ಇರಿಸಿಗನು ಇಲ್ಲದ್ರೆ ಇರಿಗೇಷನ್ ಏನಾದ್ರೂ ಕೊಟ್ರೆ ಮಾತ್ರ ಬರ್ತದೆ. ಇದಕ್ಕೂ ಬೇಕು, ಬಟ್ ಇದು ಸೀಡ್ಲಿಂಗ್ ಸ್ವಲ್ಪ ತಡೀತದೆ. ಡ್ರೌಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅದು. ಓಕೆ ಸರ್. ಇದು ಕ್ವಾಲಿಟಿಯೂ ಇದೆ ಇದರಲ್ಲಿ ಕೆಲವೊಂದು, ಮತ್ತೆ ಡ್ರೌಟ್ ಟಾಲರೆಂಟ್ ಪ್ಲಾಂಟ್ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿರ್ತೀವಿ. ಅದು ಸರ್. ಈಗ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು? ಯಾವುದಕ್ಕೆ ಇದಕ್ಕೂ? ಇದು ವೆರೈಟಿ ಪ್ಲಾಂಟ್, ವೆರೈಟಿ ನಾಲ್ಕು ವೆರೈಟಿ ಇದೆ. BSS 1 BSS 1 ಅಂತ ಹೇಳಿ, ಇದು ATK ಇದೆ, ಮತ್ತೆ B661 ಅಂತ ಇದೆ. ಅಲ್ಲ, ಈಗ ನೀವು ಅದನ್ನ ಪ್ಲಾಂಟ್ ಕಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತಲ್ವಾ? ಯಾವ್ದು ಕಟ್ ಮಾಡೋಕೆ ಮಿಕ್ಸ್ ಆಗ್ಬೇಕು, ಅವಾಗಲೇ ಕ್ವಾಲಿಟಿ ಸಿಕ್ಕೋದು. ಮಿಕ್ಸ್ ಆಗ್ಲೇಬೇಕು, ಡಿಫ್ರೆಂಟ್ ಟೇಸ್ಟ್ ಬರೋದು ಅವಾಗಲೇ. ಒಂದೊಂದಕ್ಕೆ ಒಂದೊಂದು ಟೇಸ್ಟ್ ಇರ್ತದೆ. ಇದರಲ್ಲಿ B661 ಅಂತ ಟೇಸ್ಟ್ ಜಾಸ್ತಿ, ಇನ್ನೊಂದರಲ್ಲಿ ಕಲರ್ ಇರ್ತದೆ, ಒಂದರಲ್ಲಿ ಡೆನ್ಸಿಟಿ ಒಂದರಲ್ಲಿ ಇರ್ತದೆ. ಅವಾಗ ಎಲ್ಲ ಮಿಕ್ಸ್ ಆಗಿ ಬರಬೇಕು. ನೀವು ಪೌಡರ್ ರೆಡಿ ಮಾಡುವಾಗ ಎಲ್ಲ ಮಿಕ್ಸ್ ಆಗ್ತದೆ. ಹೌದು. ಇದಕ್ಕೆ ಸ್ಪೆಷಲ್ ಆಗಿ ಅಂತಿಲ್ಲ ಈಗ? ಇಲ್ಲ, B2ಗೆ B3ಗೆ ಆ ತರ ಏನು ಇಲ್ಲ. ಸ್ಪೆಷಲ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ ವೆರೈಟಿ ವೈಸ್ ಮಾಡಕ್ಕಾಗಲ್ಲ. ಇದನ್ನ ನೋಡ್ತಾ ಇದ್ರೆ ಇದು ತುಂಬಾ ದಪ್ಪ ಎಲೆ ಇದೆ. ಹೌದು. ಆಮೇಲೆ ಅಗಲ ಎಲೆ ಇದೆ. ಅಗಲ ಎಲೆ ಇದೆ. ಈಗ ಈ ಕಡೆ B1 ನೋಡ್ತಾ ಹೋದ್ರೆ ಇದು ಚಿಕ್ಕದಿದೆ. ಹೌದು. ಅದು ಒಂದೊಂದು ಡೌಟ್ ಟಾಲರೆಂಟ್ ಇರ್ತದೆ, ಒಂದೊಂದು ಟೇಸ್ಟ್ ಇರ್ತದೆ, ಒಂದೊಂದು ಗ್ರೋತ್ ಅಲ್ಲಿ ಫಾಸ್ಟ್ ಇರ್ತದೆ. ಹಾಗೆ ನಾವು ಮಿಕ್ಸ್ ಮಾಡಿ ಹಾಕ್ತೀವಿ. ಮತ್ತೆ ನಮ್ಮ ಈ ರೇಂಜ್ ಗೆ ಅಂತಿದೆ. ಇವಾಗ ಇದು ಕರ್ನಾಟಕ ರೇಂಜ್ ಅಲ್ಲಿ ಎಲ್ಲ ಪ್ಲಾಂಟ್ ಗಳು ಬರಲ್ಲ. ಅದು ತುಂಬಾ ಡ್ರೈ. ಎಷ್ಟು ತರ ವೆರೈಟೀಸ್ ಇದೆ? ಅದು ವೆರೈಟಿ ತುಂಬಾ ಇದೆ. ಇವಾಗ ನನಗೆ ಗೊತ್ತಿರುವ ಹಾಗೆ B661 ಇದೆ, B662, B663, ATK 1, TRI 2024, TRI 2025, B414, 6017, ಓಲ್ಡ್ ಚೈನಾ ವೆರೈಟಿ ಇದೆ, ಮತ್ತೆ ಅಸ್ಸಾಂ ವೆರೈಟಿ ಸೀಡ್ಲಿಂಗ್ ಅಂತ ಇಷ್ಟು ವೆರೈಟಿ. ಇಲ್ಲಿ ಮಾತ್ರ ನಾವು ಬರೀ ನಾಲ್ಕೇ ವೆರೈಟಿ ಅಲ್ಲ, ನಮ್ಮಲ್ಲಿ ನಾಲ್ಕಲ್ಲ, ನಮ್ಮಲ್ಲಿ ATK ಇದೆ, TRI 2025, 2024, B661, B662, B414, 6017 ಸ್ವಲ್ಪ ಪ್ಲಾಂಟ್ ಇದೆ, ಮತ್ತೆ ಓಲ್ಡ್ ಚೈನಾ ವೆರೈಟಿ ಇದೆ, ನೆಕ್ಸ್ಟ್ ಸೀಡ್ಲಿಂಗ್ ವೆರೈಟಿ. ಎಲ್ಲದೂ ಬರುತ್ತಾ ಇಲ್ಲಿ? ಇಷ್ಟು ಬರ್ತದೆ, ಇದೆಲ್ಲ ಬರ್ತದೆ ಬರ್ತದೆ. ಯಾವುದು ಸಮಸ್ಯೆ ಇಲ್ಲ ಸರ್? ಸಮಸ್ಯೆ ಇದೆ, ಕೆಲವೊಂದು ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ B414 ಸ್ವಲ್ಪ ಮೈಟ್ ಜಾಸ್ತಿ ಅಟ್ಯಾಕ್ ಆಗ್ತದೆ. ಕೆಲವು ಇವಾಗ 2024ಗೆ ಬ್ಲಿಸ್ಟರ್ ಜಾಸ್ತಿ ಅಟ್ಯಾಕ್ ಆಗ್ತದೆ. ಈ ತರ ಒಂದೊಂದು ವೆರೈಟಿಗೆ ಒಂದೊಂದು ಡಿಸೀಸ್ ಗಳು ಅದು ಇದೆಲ್ಲ ಸ್ವಲ್ಪ ರೋಗದ್ದು ಬಂದ್ರೆ ರೋಗ ಅದೇ ಬ್ಲಿಸ್ಟರ್ ಅಂತ ಬರ್ತದೆ. ಬ್ಲಿಸ್ಟರ್ ಬ್ಲೈಟ್ ಬರ್ತದೆ. ಅದು ATKಗೆ ಸ್ವಲ್ಪ ಕಮ್ಮಿ, TRI 2025ಗೆ ಸ್ವಲ್ಪ ಜಾಸ್ತಿ ಇದೆ. ಈಗ ಒಂದು ಪ್ರತಾಪ್ ಅವರು, ಇಷ್ಟೆಲ್ಲ ನೀವು ಮಾಡ್ತಾ ಇರೋದ್ರಿಂದ ಈಗ ನಾನು ಒಬ್ಬ ರೈತ, ನನ್ನೊಂದು ಎಕರೆ ಇದೆಯಾ, ಒಂದ್ 2 ಎಕರೆ ಜಾಗ ಇರುತ್ತಪ್ಪ. ಈಗ ಇಲ್ಲಿ ನೀವು ತುಂಬಾ ಪ್ಲಾಂಟ್ ಬೆಳೆದಿದ್ದೀರಿ, ನನಗೆ ಬೇಕು ಅಂತಂದ್ರೆ ಕೊಡ್ತೀರಾ? ಸರ್, ಇದೇನಾಗ್ತದೆ, ಟೀಯಲ್ಲಿ ಕರ್ನಾಟಕ ತಕೊಂಡ್ರೆ 1 ಎಕರೆ 2 ಎಕರೆ 3 ಎಕರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮಗೆ ಫ್ಯಾಕ್ಟ್ರಿ ಬೇಕು. ಫ್ಯಾಕ್ಟ್ರಿ ಇಲ್ಲದೆ ನೀವು ಫೀಲ್ಡ್ ಅಲ್ಲಿ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬಿಡುದು, ಬಟ್ ಫ್ಯಾಕ್ಟ್ರಿಗೆಲ್ಲಿ ಏನ್ ಮಾಡ್ತೀರಾ? ನಾನು ಬೆಳೆದ್ಬಿಟ್ಟು ನಿಮ್ಮಂತ ಫ್ಯಾಕ್ಟ್ರಿಗಳಿಗೆ ಅದಕ್ಕೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು 1 ಎಕರೆ 2 ಎಕರೆ ಬೆಳಿತೀರಾ, ಫ್ಯಾಕ್ಟ್ರಿ ನಿಮಗೆ 25 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ನಿಮಗೆ 1 ಎಕರೆ 2 ಎಕರೆ ದುಡ್ಡು ಖರ್ಚು ಮಾಡಿ ಅದನ್ನು ಪ್ಲಾಂಟ್ ಮಾಡಿ ತಕೊಂಡು ಹೋಗಿ 25 ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಫ್ಯಾಕ್ಟ್ರಿಗೆ ಕೊಟ್ರೆ ನಿಮಗೆ ಅದರಲ್ಲಿ ಲಾಭ ಇಲ್ಲ. ಇದು ಓಪನ್ ಮಾರ್ಕೆಟ್ ಅಲ್ಲ. ಇದೇ ನೀವು ತಮಿಳ್ನಾಡು ತಕೊಂಡ್ರೆ ಎವ್ರಿ

0.1 ಘಟಕ ನೀಡಲಾಗುವುದು. ಸಹಾಯಧನ ಘಟಕಗಳ ಉಪಯೋಜನೆಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ %40 ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಫಲಾನುಭವಿಗಳಿಗೆ %60 ಸಹಾಯಧನ ನೀಡಲಾಗುವುದು. ಆಸಕ್ತರು September 20 ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಪೂರ್ಣ ದಾಖಲೆಗಳೊಂದಿಗೆ ಸಲ್ಲಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ತಿಳಿಸಿರುತ್ತಾರೆ. ಇದುವರೆಗೂ ಮೀನುಗಾರಿಕೆ ಇಲಾಖೆಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ, ಪೇಟೆ ಧಾರಣೆ ಈ ಕುರಿತು ಮಾಹಿತಿ. ಈಗ ಕೇಳಿ ಹವಾಮಾನ ವರದಿ. ಭದ್ರಾವತಿ ಇಂದಿನ ತಾಪಮಾನ −21, −26. ನಾಳೆಯ ಒಂದು ತಾಪಮಾನ −21, −27 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರಬಹುದು. ಶಿವಮೊಗ್ಗ ಜಿಲ್ಲೆಯ ಇಂದಿನ ತಾಪಮಾನ 21 −26 ಗರಿಷ್ಠ. ನಾಳೆಯ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ, 27 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ. ದಾವಣಗೆರೆ ಜಿಲ್ಲೆಯ ತಾಪಮಾನ −21, −27 ಡಿಗ್ರಿ ಸೆಲ್ಸಿಯಸ್. ನಾಳೆಯ ತಾಪಮಾನ −22, −27 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರಬಹುದು. ಚಿಕ್ಕಮಗಳೂರು ಜಿಲ್ಲೆಯ ತಾಪಮಾನ −19, −22. ನಾಳೆಯ ಒಂದು ತಾಪಮಾನ −19 ಡಿಗ್ರಿ ಸೆಲ್ಸಿಯಸ್, −23 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರಬಹುದು. ಇದರ ಜೊತೆಗೆ ಮೋಡ ಕವಿದ ವಾತಾವರಣ ಇದ್ದು ತುಂತುರು ಇಲ್ಲವೇ ಒಂದೆರಡು ಬಾರಿ ಸಾಧಾರಣ ಮಳೆಯಾಗುವ ಸಂಭವವಿರುತ್ತದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿಯಾಗುವ ಹಂತದಲ್ಲಿವೆ ಎಂದು ವರದಿಯಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಪೇಟೆ ಧಾರಣೆ ಹೀಗಿತ್ತು. ಮೊದಲಿಗೆ ಚಿಕ್ಕಮಗಳೂರು ಬೀನ್ಸ್ −2,971, −3,171 ಮಾದರಿ ಬೆಲೆ, $3,071 ಪ್ರತಿ ಕ್ವಿಂಟಾಲ್ನಂತೆ. ಕ್ಯಾರೆಟ್ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ $3,087 ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ −3,523, −3,723, ಮಾದರಿ ಬೆಲೆ $3,623. ಬೆಂಡೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ $2,381 ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ $2,431 ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸಿಪ್ಪೆಗೋಟು ಅಡಿಕೆ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ $10,600 ಪ್ರತಿ ಕ್ವಿಂಟಾಲ್ನಂತೆ. ಬದನೆಕಾಯಿ ಕನಿಷ್ಠ $1,200, ಗರಿಷ್ಠ $1,500, ಮಾದರಿ ಬೆಲೆ $1,420. ಹಸಿರು ಮೆಣಸಿನಕಾಯಿ ಕನಿಷ್ಠ $2,600, ಗರಿಷ್ಠ $3,000, ಮಾದರಿ ಬೆಲೆ $2,850. ಬೆಂಡೆಕಾಯಿ ಕನಿಷ್ಠ $2,500, ಗರಿಷ್ಠ $3,000, ಮಾದರಿ ಬೆಲೆ $2,800. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ $2,410 ಪ್ರತಿ ಕ್ವಿಂಟಾಲ್ನಂತೆ. ನುಚ್ಚಕ್ಕಿ ಕನಿಷ್ಠ $2,400, ಗರಿಷ್ಠ $2,500, ಮಾದರಿ ಬೆಲೆ $2,480 ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ಧಾರಣೆ ಹೀಗಿತ್ತು. ರಾಶಿ ಅಡಕೆ ಕನಿಷ್ಠ $44,199, ಗರಿಷ್ಠ $55,889, ಸರಾಸರಿ ಬೆಲೆ $53,799 ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಸಿಪ್ಪೆಗೋಟು ಅಡಕೆ ಕನಿಷ್ಠ, ಗರಿಷ್ಠ ಹಾಗೂ ಸರಾಸರಿ ಬೆಲೆ $19,689 ಪ್ರತಿ ಕ್ವಿಂಟಾಲ್ನಂತೆ. ಚಾಲಿ ಅಡಕೆ ಕನಿಷ್ಠ $36,730, ಮಾದರಿ ಬೆಲೆ $36,730 ಪ್ರತಿ ಕ್ವಿಂಟಾಲ್ನಂತೆ. ಕೋಕಾ ಅಡಕೆ ಕನಿಷ್ಠ, ಗರಿಷ್ಠ ಮತ್ತು ಸರಾಸರಿ ಬೆಲೆ $26,899 ಪ್ರತಿ ಕ್ವಿಂಟಾಲ್ನಂತೆ. ಕೆಂಪುಗೋಟು ಅಡಕೆ ಕನಿಷ್ಠ, ಗರಿಷ್ಠ ಮತ್ತು ಸರಾಸರಿ ಬೆಲೆ $34,699 ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇದುವರೆಗೂ ಹವಾಮಾನ ವರದಿ, ಪೇಟೆ ಧಾರಣೆ ಈ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ.